ಹಿತದೃಷ್ಟಿಯಿಂದ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ, ಸಚಿವ ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ. ಸ್ನೇಹಿತರೆ, ನಮ್ಮ ನಿಲಯದಿಂದ ಈಗ ಪ್ರಸಾರವಾಗಲಿದೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಕುರಿತು ಡಾಕ್ಟರ್ ಆರ್ ಜ್ಯೋತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತರು ಈ ಹಿಂದಿನ ಕಾಲದಿಂದಲೂ ಕೂಡ ಬೇರೆ ಬೇರೆ ಸಾಂಪ್ರದಾಯಿಕ ಆಹಾರ ಬೆಳೆಗಳನ್ನು ಬೆಳೆದು ಆ ಮುಖೇನ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿದಂಥ ಸಂಗತಿ, ಮತ್ತು ಪರ್ಯಾಯವಾಗಿ ಈ ಆಹಾರೇತರ ಬೆಳೆಗಳನ್ನು ಬೆಳೆದು ಅದು ವಾಣಿಜ್ಯ ಬೆಳೆಗಳಾಗಿರ್ಬೋದು, ಆಹಾರ ಧಾನ್ಯಗಳ ಜೊತೆಗೆ ಎಣ್ಣೆಕಾಳು ಬೆಳೆಗಳು ಇರ್ಬೋದು, ತೋಟಗಾರಿಕೆ ಬೆಳೆಗಳು ಇರ್ಬೋದು, ಹಾಗೆಯೇ ಹಣ್ಣಿನ ಬೆಳೆಗಳು ಇರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು. ಅದರ ಜೊತೆಗೆ ಮತ್ತೊಂದು ರೀತಿಯ ಬೆಳೆಗಳನ್ನು ನಿರಂತರವಾಗಿ ಬೆಳೀತಾ ಬಂದಿದ್ದಾರೆ, ಅವೇ ತರಕಾರಿ ಬೆಳೆಗಳು. ತರಕಾರಿ ಬೆಳೆಗಳು ಅಂದರೆ ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾಗಿರುವಂಥ, ನಿತ್ಯವೂ ಕೂಡ ಬಳಸುವಂಥ ಸೊಪ್ಪು ಇರ್ಬೋದು. ತರಕಾರಿ ಬೆಳೆಗಳಲ್ಲಿ ಬೇರೆ ಬೇರೆ ವಿವಿಧ ಬಗೆಯ ಗಡ್ಡೆ, ಗೆಣಸು ಮತ್ತು ಸೊಪ್ಪುಗಳು ಇವೆಲ್ಲವನ್ನು ಕೂಡ ನಾವು ಒಟ್ಟಾರೆಯಾಗಿ ಕ್ರೋಢೀಕರಿಸಿ ಹೇಳೋದಾದರೆ ತರಕಾರಿ ಬೆಳೆಗಳು. ಇಂಥ ತರಕಾರಿ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಇರ್ತವೆ, ಹೇಗೆ ಆ ಪೋಷಕಾಂಶಗಳು ನಮಗೆ ಪೂರಕವಾಗಿವೆ, ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಈ ತೋಟಗಾರಿಕೆಯ ಬೆಳೆಗಳ ಜೊತೆಗೆ ಆಹಾರ ಬೆಳೆಗಳ ಜೊತೆಗೆ ಈ ತರಕಾರಿ ಬೆಳೆಗಳು ಕೂಡ ಹೇಗೆ ನಮಗೆ ಪೂರಕವಾಗಿವೆ, ಮತ್ತು ನಮ್ಮ ರೈತರಿಗೆ ಹೇಗೆ ಈ ತರಕಾರಿ ಬೆಳೆಗಳು ಆದಾಯವನ್ನು ಹೆಚ್ಚಿಸುವಲ್ಲಿ ಮತ್ತು ಅವರ ಗಳಿಕೆಯನ್ನು ದ್ವಿಗುಣಗೊಳಿಸುವಲ್ಲಿ ಸಹಕಾರಿಯಾಗಿವೆ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಜ್ಯೋತಿ ಅವರೊಂದಿಗೆ. ನಮಸ್ಕಾರ ಮೇಡಮ್. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರು. ತಾವು ವಿಜ್ಞಾನಿಗಳಾಗಿ ಬೇರೆ ಬೇರೆ ಸಂಶೋಧನೆಯನ್ನು ಕೈಗೊಂಡು ಆ ಮುಖೇನ ರೈತರಿಗೆ ಅವರ ಕ್ಷೇತ್ರಕ್ಕೆ ಅವರ ಮನೆಗೆ ನೇರವಾದ ಅನೇಕ ಸಂಶೋಧನೆಗಳ ಪ್ರತಿಫಲವನ್ನು ತಲುಪಿಸ್ತಾ ಇದ್ದೀರಿ ನಿತ್ಯವೂ ಕೂಡ. ಈ ನಿಟ್ಟಿನೊಳಗೆ ಈ ತರಕಾರಿ ಬೆಳೆಗಳಲ್ಲಿ ಕೂಡ ಈ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿವೆ, ಹೇಗೆ ನಮ್ಮ ರೈತರಿಗೆ ಪೂರಕವಾಗಿವೆ ಮತ್ತು ತಿನ್ನುವಂಥ ನಾಗರಿಕರಿಗೆ ಹೇಗೆ ಆರೋಗ್ಯವನ್ನು ಸ್ಥೂಲಕಾಯ ದೇಹವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿವೆ ಅನ್ನುವಂಥ ಅನೇಕ ವೈಜ್ಞಾನಿಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಆ ಎಲ್ಲ ವಿಷಯಗಳನ್ನು ನಮ್ಮ ರೈತರಿಗೆ ಹಾಗೂ ಕೇಳುಗರಿಗೆ ಮಾಹಿತಿ ತಮ್ಮಿಂದ. ಎಲ್ಲರಿಗೂ ನಮಸ್ಕಾರ. ಯಾವುದೇ ಬೆಳೆ ಇರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆದದ್ದು ತುಂಬ ಮುಖ್ಯ ಆಗುತ್ತೆ. ಈ ಪೋಷಕಾಂಶಗಳಲ್ಲಿ ಪ್ರಥಮವಾದ ಪೋಷಕಾಂಶ ಅಥವಾ ದ್ವಿತೀಯ ಅಥವಾ ಪೋಷಕಾಂಶ ಅಥವಾ ಲಘು ಪೋಷಕಾಂಶ, ತೃತೀಯ ಪೋಷಕಾಂಶ ಅಂದರೆ ಲಘು ಪೋಷಕಾಂಶ ಅಂತ ಹೇಳ್ತೀವಿ, ಅದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ತೋಟದ ಪಠ್ಯ ಬೆಳೆಗಳು, ಸುಗಂಧ ದ್ರವ್ಯಗಳನ್ನು ತೆಗೆತಕ್ಕಂಥ ಬೆಳೆಗಳು, ಈ ವಿವಿಧ ರೀತಿಯ ಬೆಳೆಗಳನ್ನು ನಾವು ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ತರಕಾರಿ ಬೆಳೆ ಅನ್ನೋದು ವಾಣಿಜ್ಯ ಕೃಷಿಯಾಗಿ ಮಾರ್ಪಟ್ಟಿದೆ. ಅಂದರೆ ಹೆಚ್ಚಿನ ರೈತರು ಈ ತರಕಾರಿ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಪಡೀತಿದ್ದಾರೆ. ಭಾರತ ದೇಶವು ತರಕಾರಿ ಬೆಳೆಗಳಲ್ಲಿ ಉತ್ಪಾದಕತೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ. ಅಂತಂದರೆ ಇದಕ್ಕೂ ಮುಂಚೆ ಕೆಲವೊಂದು ವರ್ಷಗಳ ಮುಂಚೆ ಪ್ರಥಮ ಸ್ಥಾನದಲ್ಲಿತ್ತು. ಈ ಉತ್ಪಾದನೆ ಕಡಿಮೆ ಆದಂಗೆ ಈ ಸ್ಥಾನ ಅನ್ನೋದು ದ್ವಿತೀಯ ಸ್ಥಾನಕ್ಕೆ ಬಂದಿದೆ. ಚೈನಾದ ನಂತರ ಭಾರತ ದ್ವಿತೀಯ ಸ್ಥಾನದಲ್ಲಿ ತರಕಾರಿ ಬೆಳೆಗಳಲ್ಲಿ ಉತ್ಪಾದನೆಯಲ್ಲಿ ನಾವು ನೋಡ್ಬೋದು. ಈ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಯಾವ್ಯಾವ ಅಂಶಗಳು ಮುಖ್ಯ ಆಗುತ್ತೆ ಅಂತ ನೋಡಿದಾಗ, ಒಂದು ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳಿರ್ಬೋದು ಅಥವಾ ಸಂಕರಣ ತಳಿಗಳಿರ್ಬೋದು, ಮತ್ತು ಅದ್ರ ಜೊತೆಗೆ ಸರಿಯಾದ ರೀತಿಯ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಪೋಷಕಾಂಶಗಳು ಅಂತ ಬಂದಾಗ ರೈತರ ಗಮನಕ್ಕೆ ಮೊದಲು ಬರ್ತಕ್ಕಂಥದ್ದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಈ ಮೂರನ್ನು ಹಾಕಿದ ತಕ್ಷಣ ಸರಿಯಾದ ರೀತಿಯ ಸಮತೋಲನವಾದ ಪೋಷಕಾಂಶ ಈ ತರಕಾರಿ ಬೆಳೆಗಳಿಗೆ ಅಥವಾ ಯಾವುದೇ ಬೆಳೆಗಳಿಗೆ ದೊರೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಕೂಡ ಅತಿ ಮುಖ್ಯ ಆಗಿರುತ್ತೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳಾದಂತಹ ಬೋರಾನ್, ಜಿಂಕ್, ಕಾಪರ್, ಐರನ್, ಮ್ಯಾಂಗನೀಸ್ ಮತ್ತು ಮಾಲಿಬ್ಡಿನಮ್, ಈ ಆರು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಯಾವುದೇ ಬೆಳೆಗಳಿಗೆ ಒದಗಿಸಿದಾಗ ನಾವು ಉತ್ಪಾದನೆಯಲ್ಲಿ ಕನಿಷ್ಠ ಒಂದು 10-15% ಹೆಚ್ಚಳವನ್ನು ನೋಡ್ಬೋದು. ಇದರ ಜೊತೆಗೆ ಗುಣಮಟ್ಟ, ಈ ತರಕಾರಿ ಬೆಳೆಗಳು ಯಾವುದೇ ಈಗ ಟೊಮೆಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಈ ಬೆಳೆಗಳ ಗುಣಮಟ್ಟ ಕೂಡ ಸುಧಾರಿಸುತ್ತೆ ಈ ತರಕಾರಿ ಏನು ಲಘು ಪೋಷಕಾಂಶಗಳ ಸಿಂಪಡಣೆಯಿಂದ ತರಕಾರಿ ಬೆಳೆಗಳಿಗೆ. ಈ ತರಕಾರಿ ಬೆಳೆಗಳಿಗೆ ಬೇಕಾದಂಥ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಕಂಡುಹಿಡಿದಿದ್ದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು. ಇವರು ಈ ಲಘು ಪೋಷಕಾಂಶದ ಮಿಶ್ರಣವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಈ ಲಘು ಪೋಷಕಾಂಶ ಮಿಶ್ರಣವನ್ನು ಯಾವುದೇ ತರಕಾರಿ ಬೆಳೆಗಳಿಗೂ ಕೂಡ ನಾವು ಸಿಂಪಡಣೆಯನ್ನು ಮಾಡ್ಬೋದು. ಈ ಸಿಂಪಡಣೆಯನ್ನು ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ಅನ್ನೋದನ್ನ ನಾವು ನೋಡಿದಾಗ, ಮೊದಲನೇದಾಗಿ ಈಗ ಬೋರಾನ್ ಅಂಶ ಈಗ ತರಕಾರಿ ಬೆಳೆಗಳಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿದಾಗ, ನಾವು ಈಗ ಪರಾಗ ಕಣಗಳು, ಈಗ ಯಾವುದೇ ಒಂದು ಹಣ್ಣು ಬೆಳವಣಿಗೆ ಆಗಬೇಕು ಅಂತ ಅಲ್ಲಿ ಪರಾಗಸ್ಪರ್ಶ ಆಗಿ ನಂತರ ಅಂಡಾಶಯದ ಬೆಳವಣಿಗೆ ಆಗುತ್ತೆ. ಈಗ ಈ ಬೋರಾನ್ ಅಂಶದಿಂದ ಈ ತರಕಾರಿ ಬೆಳೆಗಳಲ್ಲಿ ಏನಾಗುತ್ತೆ ಅಂತಂದರೆ ಪರಾಗದ ಕಣಗಳು ಏನಾಗುತ್ತೆ, ಆಯಾಕರಣ ಆಗುತ್ತೆ ಮತ್ತು ಪರಾಗದ ಕೊಳವೆಗಳ ಬೆಳವಣಿಗೆ ಆಗುತ್ತೆ. ಮತ್ತು ಇನ್ನೊಂದು ಅಂತಂದರೆ ಜೀವಕೋಶಗಳ ಗೋಡೆಗಳ ರಚನೆಗಳ ಈ ಬೋರಾನ್ ಅಂಶ ಸಹಾಯವನ್ನು ಮಾಡುತ್ತೆ. ಮತ್ತು ಯಾವುದೇ ತರಕಾರಿ ಬೆಳೆಯ ಪಕ್ವತೆಯನ್ನು ಉತ್ತೇಜನ ಮಾಡಲಿಕ್ಕೂ ಕೂಡ ಏನಾಗುತ್ತೆ, ಈ ಬೋರಾನ್ ಅಂಶ ಕೆಲಸವನ್ನು ಮಾಡುತ್ತೆ. ಇದೇ ರೀತಿ ತಾಮ್ರ, ಕಾಪರ್ ಅಂತ ಏನು ಹೇಳ್ತೀವಿ, ಈ ಅಂಶ ಯಾವ್ಯಾವ ರೀತಿಯಲ್ಲಿ ತರಕಾರಿ ಬೆಳೆಗಳಿಗೆ ಸಹಾಯ ಮಾಡುತ್ತೆ ಅಂತಂದರೆ ತರಕಾರಿ ಬಣ್ಣವನ್ನು ಗಾಢಗೊಳಿಸೋದಕ್ಕೆ. ಈಗ ನಾನು ಹೇಳಿದೆ ಗುಣಮಟ್ಟ ಅಂತಂದ್ಬಿಟ್ಟು, ಹೀಗೆ ಯಾವುದೇ ಒಬ್ಬರು ಗ್ರಾಹಕರು ಮಾರುಕಟ್ಟೆಗೆ ಹೋದಾಗ ಸರಿಯಾದ ರೀತಿಯಲ್ಲಿ ಗುಣಮಟ್ಟ ಇರತಕ್ಕಂಥ ತರಕಾರಿಗಳನ್ನು ಖರೀದಿ ಮಾಡಲಿಕ್ಕೆ ಬಯಸ್ತಾರೆ. ಅದೇ ರೀತಿ ತರಕಾರಿಗಳನ್ನು ಬೆಳೀತಕ್ಕಂಥದ್ದು ರೈತರಿಗೆ ಸವಾಲಾಗಿರುತ್ತೆ. ಸೊ ಈ ಸವಾಲನ್ನು ನಾವು ಯಾವ ರೀತಿ ಮುನ್ನುಗ್ಗಬೋದು ಅಂತಂತಂದರೆ ಈ ಲಘು ಪೋಷಕಾಂಶಗಳ ಬಳಕೆಯಿಂದ. ಈಗ ತಾಮ್ರ ಅಂಶ ಅಂತ ಹೇಳಿದೆ, ಈಗ ತರಕಾರಿ ಬಣ್ಣಗಳ ಗಾಢಗೊಳಿಸುವಿಕೆಯಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಮತ್ತು ಪತ್ರಹರಿತ್ತಿನ ಏನು ಉತ್ಪತ್ತಿಯಲ್ಲಿ ಸಹಾಯವನ್ನು ಮಾಡುತ್ತೆ. ಮತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಅದೇ ರೀತಿ ಕಬ್ಬಿಣದ ಅಂಶ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದರೆ ಆಮ್ಲಜನಕ ವಾಹಕವಾಗಿ ಇದು ಕೆಲಸ ಮಾಡುತ್ತೆ. ಮತ್ತು ಜೀವಕೋಶಗಳ ವಿಭಜನೆ ಏನಾಗುತ್ತೆ ಅಂದರೆ ಈಗ ಯಾವುದೇ ಒಂದು ಹೂವು ಕಾಯಾಗಿ ಹಣ್ಣಾಗಬೇಕು ಅಂತಂದರೆ ವಿಭಜನೆ ಅನ್ನೋದು ಅತಿ ಮುಖ್ಯ ಆಗಿರುತ್ತೆ. ಈ ಜೀವಕೋಶಗಳ ವಿಭಜನೆಯನ್ನು ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ಕಬ್ಬಿಣದ ಅಂಶ ಸಹಾಯವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ಜಿಂಕ್ ಅನ್ನೋದು ಇನ್ನೊಂದು ಲಘು ಪೋಷಕಾಂಶ. ಇದರಿಂದ ಯಾವ ರೀತಿಯ ಸಹಾಯ ಆಗುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ ರಚನೆಗೆ ಅಗತ್ಯ ಆಗಿರುತ್ತೆ, ಮತ್ತು ಶರ್ಕರ ಪಿಷ್ಟ ಅಂತ ಇರ್ತೀವಲ್ಲ ಅದರ ರಚನೆಗೆ ಅತಿ ಮುಖ್ಯ ಆಗಿರುತ್ತೆ, ಮತ್ತು ಬೀಜದ ರಚನೆಗೆ ಅದು ಅತಿ ಮುಖ್ಯವಾಗಿ ಕೆಲಸವನ್ನು ಮಾಡಿರುತ್ತೆ. ಮತ್ತು ಮ್ಯಾಂಗನೀಸ್ ಅಂಶ ಅನ್ನೋದು ಇನ್ನೊಂದು ಲಘು ಪೋಷಕಾಂಶ. ಇದರಲ್ಲಿ ಪತ್ರಹರಿತಿನ ಉತ್ಪಾದನೆ, ಹೆಚ್ಚಿನ ಪತ್ರಹರಿತಿನ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತೆ. ರಂಜಕ ಮತ್ತು ಕ್ಯಾಲ್ಶಿಯಂ ಲಭ್ಯತೆ, ಈಗ ಕೆಲವೊಂದು ಏನಾಗುತ್ತೆ ಅಂತಂದರೆ ಮ್ಯಾಂಗನೀಸ್ ಅಂಶ ಇಲ್ಲ ಅಂತಂದರೆ, ಈಗ ತರಕಾರಿ ಬೆಳೆಗಳಲ್ಲಿ ಮ್ಯಾಂಗನೀಸ್ ಅಂಶದ ಕೊರತೆ ಇದೆ ಅಂತಂದರೆ ರಂಜಕ ಮತ್ತು ಕ್ಯಾಲ್ಶಿಯಂ ಲಭ್ಯತೆ ಈ ಗಿಡಗಳು ಈ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ಮ್ಯಾಂಗನೀಸ್ ಅಂಶ ಇರೋದ್ರಿಂದ ರಂಜಕ ಮತ್ತು ಕ್ಯಾಲ್ಶಿಯಂ ಲಭ್ಯತೆಗೆ ಸಹಾಯ ಆಗುತ್ತೆ. ಅದೇ ರೀತಿ ಮಾಲಿಬ್ಡಿನಮ್, ಮಾಲಿಬ್ಡಿನಮ್ ಅನ್ನೋದು ಅತೀ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತಹ ಒಂದು ಲಘು ಪೋಷಕಾಂಶ ಅಂತ ಹೇಳ್ಬೋದು, ಬಟ್ ಅತ್ಯ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶ ಆಗಿರುತ್ತೆ. ಸೊ ಇದರಿಂದ ಏನು ಸಹಾಯಕ ಆಗುತ್ತೆ ಅಂತೆ, ಅಜೈವಿಕ ಏನು ರಂಜಕ ಇರುತ್ತಲ್ಲ ಅದನ್ನು ಜೈವಿಕ ರಂಜಕವಾಗಿ ಬದಲಾವಣೆಯನ್ನು ಮಾಡಿ ಗಿಡಗಳಿಗೆ ಒದಗಿಸುವಂತಹ ಕಾರ್ಯಚಟುವಟಿಕೆಯಲ್ಲಿ ಈ ಮಾಲಿಬ್ಡಿನಮ್ ಅನ್ನೋದು ಸಹಾಯವನ್ನು ಮಾಡುತ್ತೆ. ಈ ಎಲ್ಲ ರೀತಿಯಲ್ಲಿ ಈ ಲಘು ಪೋಷಕಾಂಶಗಳು ತರಕಾರಿ ಬೆಳೆಗೆ ಸಹಾಯವನ್ನು ಮಾಡೋದ್ರಿಂದ ನಮಗೆ ಬೇಕಾದಂಥ ಉತ್ಪಾದನೆ ಅಥವಾ ಗುಣಮಟ್ಟವನ್ನು ನಾವು ಕಾಯ್ದುಕೊಳ್ಬೋದು ಅಂತಂದ್ಬಿಟ್ಟು ಹೇಳ್ತೀನಿ. ಹಾಗೆಯೇ ಈ ಒಂದು ತರಕಾರಿ ಬೆಳೆಗಳು ವಿಶೇಷವಾಗಿ ಇಷ್ಟೆಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ಈ ಬೆಳೆಗಳು ನಮ್ಮ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಬೆಳೆಯೋದು ಅತಿ ಹೆಚ್ಚಿನ ಆದಾಯವನ್ನು ಹೇಗೆ ನಮ್ಮ ರೈತ ಬಂಧುವರು ನಿರೀಕ್ಷೆ ಮಾಡ್ಬೋದು ಅಂತೀರಿ ಮೇಡಮ್ ತಾವು? ಈಗ ಲಘು ಪೋಷಕಾಂಶ ಅಂತ ಬಂದಾಗ ತುಂಬ ಖಾಸಗಿ ಕಂಪನಿಗಳು ಬೇರೆ ಬೇರೆ ರೀತಿಯಲ್ಲಿ ಲಘು ಪೋಷಕಾಂಶದ ಮಿಶ್ರಣವನ್ನು ಮಾರುಕಟ್ಟೆಯಲ್ಲಿ ಲಭಿಸುವಂತೆ ಮಾಡ್ತಾ ಇದ್ದಾರೆ. ಆದರೆ ರೈತರು ಖರೀದಿ ಮಾಡುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ, ಯಾಕಂದರೆ 1 ಕೆಜಿ ಲಘು ಪೋಷಕಾಂಶ ಅಥವಾ 1 ಲೀಟರ್ ಲಘು ಪೋಷಕಾಂಶದ ಮಿಶ್ರಣ ಯಾವುದೇ ಇರ್ಬೋದು, ಈ ಖಾಸಗಿ ಕಂಪನಿಯಿಂದ ಬಂದಿರತಕ್ಕಂಥ ಒಂದು 500 ರೂಪಾಯಿಂದ 900 ರೂಪಾಯಿ ಅಥವಾ 1000 ರೂಪಾಯಿವರೆಗೂ ಲಭಿಸುತ್ತೆ ಮಾರುಕಟ್ಟೆಯಲ್ಲಿ. ಬಟ್ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಇವರೇನು ಬಿಡುಗಡೆಯನ್ನು ಮಾಡಿದ್ದಾರೆ, ಸೊ ಅದರದ್ದು ನಾವು ಬೆಲೆಯನ್ನು ನೋಡಿದಾಗ ಅದು 1 ಕೆಜಿಗೆ 150 ರೂಪಾಯಿ ದರದಲ್ಲಿ ರೈತರಿಗೆ ಲಭ್ಯತೆ ಇದೆ. ಸೊ ಇದು ಈ ತರಕಾರಿ ಸ್ಪೆಷಲ್ ಅಂತಕ್ಕಂಥದ್ದು ಟೋಟಲ್ ಆಗಿ ಎಲ್ಲ 6 ಲಘು ಪೋಷಕಾಂಶಗಳನ್ನು ಮತ್ತು 3 ದ್ವಿತೀಯ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಸೊ ಹಂಗಾಗಿ ಎಲ್ಲ ರೀತಿಯ ಪೋಷಕಾಂಶಗಳ ಲಭ್ಯತೆ ತರಕಾರಿ ಬೆಳೆಗೆ ಆಗೋದ್ರಿಂದ ರೈತರು ಇದನ್ನು ಸುಲಭವಾಗಿ ಖರೀದಿಸಿ ಅದರ ಪ್ರಯೋಜನವನ್ನು ಪಡ್ಕೊಬೋದು ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ತಾವು ಹೇಳ್ತಾ ಇದ್ರಿ ಈ ಬಣ್ಣ ತಯಾರಿಕೆಯಲ್ಲಿ ಕೂಡ ಇವು ಸಾಕಷ್ಟು ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿ, ಹಾಗೆ ಈ ಬೇರೆ ಬೇರೆ ತರಕಾರಿಯ ಬೆಳೆಗಳು ಹೇಗೆ ಈ ಅಂಶವನ್ನು ಹೇಗೆ ನಾವು ಈ ತರಕಾರಿ ಬೆಳೆಗಳಲ್ಲಿ ಪತ್ತೆ ಹಚ್ಚಬಹುದು, ಹೇಗೆ ಗುರುತಿಸ್ಬೋದು ಅಂತೀರಿ ತಾವು? ಮುಖ್ಯವಾಗಿ ಮಣ್ಣು ಪರೀಕ್ಷೆಯ ಮೂಲಕ ನಾವು ಮಣ್ಣಿನಲ್ಲಿ ಯಾವ ರೀತಿ ಲಘು ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ರೈತರಿಗೆ ಈ ರೀತಿ ಲಘು ಪೋಷಕಾಂಶಗಳ ಕೊರತೆ ಇದೆ, ಇದೇ ಕಾರಣದಿಂದ ನೀವು ಲಘು ಪೋಷಕಾಂಶಗಳ ಬಳಕೆಯನ್ನು ಮಾಡಿದಾಗ ಈ ಉತ್ಪಾದನೆಯನ್ನು ಅಥವಾ ಗುಣಮಟ್ಟವನ್ನು ಅಭಿವೃದ್ಧಿ ಪಡಿಸ್ಕೊಬೋದು ಅಂತಂದ್ಬಿಟ್ಟು ಒಂದು ವಿಷಯವನ್ನು ನಾವು ತಿಳಿಸ್ತೀವಿ ರೈತರಿಗೆ. ಅದೇ ರೀತಿ ಈ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಜೊತೆಗೆ ಮತ್ತು ಎಲೆ ಮತ್ತು ಕುಡಿಗಳ ವಿಶ್ಲೇಷಣೆಯಿಂದ ಕೂಡ ಈ ಲಘು ಪೋಷಕಾಂಶಗಳ ಲಭ್ಯತೆ ಗಿಡದಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅಥವಾ ಕೊರತೆ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಈ ಒಂದು ಸಲ ತಿಳ್ಕೊಂಡ್ಮೇಲೆ ರೈತರು ಇದರ ಲಘು ಪೋಷಕಾಂಶದ ಬಳಕೆಯನ್ನು ಅವರು ಪ್ರಾರಂಭ ಮಾಡಿದಾಗ ರೈತರಿಗೆ ಮನದಟ್ಟಾಗುತ್ತೆ. ಈಗ ಒಂದು ಸಲ ರೈತರಿಗೆ ಅರಿವಿರೋದಿಲ್ಲ ಅಂದರೆ ಲಘು ಪೋಷಕಾಂಶಗಳಂದ್ರೇನು, ಯಾಕಂದರೆ ಮುಖ್ಯವಾಗಿ ಅವರು ಬಳಸ್ತಕ್ಕಂಥದ್ದು ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಅಂಶವನ್ನು ಹೆಚ್ಚಿನದಾಗಿ ಬಳಸ್ತಾರೆ. ಈ ಲಘು ಪೋಷಕಾಂಶಗಳ ಸಹಾಯದಿಂದ ಈ ತರಕಾರಿ ಬೆಳೆಗಳಲ್ಲಿ ಉತ್ಪಾದನೆಯನ್ನು ಮತ್ತು ಗುಣಮಟ್ಟವನ್ನು ಅವರು ಕಂಡುಕೊಂಡಾಗ ಮುಂದಿನ ದಿನಗಳಲ್ಲೂ ಕೂಡ ಅವರು ಬಳಸಲಿಕ್ಕೆ ಉತ್ತೇಜನವನ್ನು ನೀಡಬಹುದು ಅಂತಂದ್ಬಿಟ್ಟು ಹೇಳ್ತೀನಿ ನಾನು. ನಂತರದಲ್ಲಿ ಯಾವ ತರಕಾರಿಯಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಅಂತೀರಿ ತಾವು? ಅಂದರೆ ಎಲ್ಲ ತರಕಾರಿಗಳಲ್ಲೂ ಕೂಡ ಲಘು ಪೋಷಕಾಂಶಗಳು ಇದ್ದೇ ಇರುತ್ತೆ. ಈ ಲಘು ಪೋಷಕಾಂಶಗಳ ಕೊರತೆಯಿಂದನೇ ಈ ತರಕಾರಿ ಬೆಳೆಗಳಲ್ಲಿ ಉತ್ಪಾದನೆ ಕಡಿಮೆ ಆಗೋದು ಮತ್ತು ಗುಣಮಟ್ಟ ಕಡಿಮೆ ಆಗೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಈಗ ವಾಣಿಜ್ಯ ಕೃಷಿ ಅಂತ ಹೇಳಿದೆ, ತರಕಾರಿ ಬೆಳೆಗಳು ಈಗ ಒಂದು ವಾಣಿಜ್ಯ ಕೃಷಿಯಾಗಿ ಮಾರ್ಪಟ್ಟಿದೆ ಅಂತಂದ್ಬಿಟ್ಟು. ಈಗ ತುಂಬ ಎಂಜಿನಿಯರ್ಗಳಾಗಿರ್ಬೋದು ಅಥವಾ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯುವಜನತೆಗಳು ಇತ್ತೀಚಿನ ದಿನಗಳು ಕೃಷಿಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ಯಾಕೆಂತಂದರೆ ಹೆಚ್ಚಿನ ಲಾಭವನ್ನು ಅವರು ಇದರಲ್ಲಿ ಕಂಡ್ಕೊತಾ ಇದ್ದಾರೆ. ಈ ತರಕಾರಿ ಬೆಳೆಗಳನ್ನು ನೆರಳು ಪರದೆಯಲ್ಲಿ ಅಥವಾ ಪಾಲಿ ಹೌಸ್ ಕಂಡೀಷನಲ್ಲಿ ಬೆಳೆದಾಗ ಏನಾಗುತ್ತೆ, ಉತ್ಪಾದನೆ ಗರಿಷ್ಠ ಮಟ್ಟದಲ್ಲಿ ನಮಗೆ ದೊರೆಯುತ್ತೆ, ಅದ್ರ ಜೊತೆಗೆ ಸಿಗುವಂಥ ಲಾಭ ಕೂಡ ಹೆಚ್ಚಿನದಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ತರಕಾರಿ ಬೆಳೆಗಳನ್ನು ವಾಣಿಜ್ಯ ಮಟ್ಟದಲ್ಲಿ ಬೆಳೀತಿರ್ತಕ್ಕಂಥವ್ದು, ಅದೇ ರೀತಿಯಾಗಿ ಸಾಮಾನ್ಯ ರೈತರು ಕೂಡ ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಬಳಸಿ ಹೆಚ್ಚಿನ ಉತ್ಪಾದಕತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಹೇಳ್ತೀನಿ. ಸಹಜವಾಗಿ ಈ ತರಕಾರಿ ಬೆಳೆಯನ್ನು ಬೆಳೆಯುವಂಥ ರೈತರು ತಮ್ಮ ಜಮೀನಿನಲ್ಲಿ ನಿರಂತರವಾಗಿ ಭೂಮಿಯಲ್ಲಿ ಲಘು ಪೋಷಕಾಂಶಗಳು ಹಾಗೆ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಉಳಿಲಿಕ್ಕೆ ಅಥವಾ ದೀರ್ಘಕಾಲದವರೆಗೆ ಈ ಲಘು ಪೋಷಕಾಂಶಗಳ ನಿರಂತರತೆಯನ್ನು ಹೇಗೆ ಕಾಪಾಡಿಕೊಂಡು ಬಂದರೆ ಒಳ್ಳೆಯದಂತೀರಿ ತಮ್ಮ ಒಂದು ಸಂಶೋಧನೆಯ ಮೇರೆಗೆ? ಈಗ ಕೆಲವೊಂದು ಸಂಶೋಧನೆಗಳ ಪ್ರಕಾರ ನಮ್ಮ ಕೊಪ್ಪಳ ಭಾಗದ ಶೇಕಡ ಒಂದು 40-60% ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ಕಂಡುಹಿಡಿದಿದ್ದಾರೆ. ಸೊ ಅದಕ್ಕೋಸ್ಕರ ರೈತರು ಈ ಲಘು ಪೋಷಕಾಂಶಗಳ ಬಳಕೆಯನ್ನು ನಿರಂತರವಾಗಿ ಮಾಡಬೇಕು. ಇದ್ರ ಜೊತೆ ಸಾವಯವ ಅಂಶ ಏನಿದೆ, ಈ ಹಸಿರೆಲೆ ಗೊಬ್ಬರದ ಬಳಕೆ ಆಗಿರ್ಬೋದು ಅಥವಾ FIM ಅಂತ ಹೇಳ್ತೀವಿ ತಿಪ್ಪೆ ಗೊಬ್ಬರದ ಬಳಕೆ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರದ ಬಳಕೆ ಆಗಿರ್ಬೋದು, ಇವೆಲ್ಲ ಸಾವಯವ ಅಂಶಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಈ ಲಘು ಪೋಷಕಾಂಶಗಳನ್ನು ಕೂಡ ಹೆಚ್ಚಿನ ದಿನಗಳವರೆಗೆ ಕಾಯ್ದಿರಿಸಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಯಾವುದೇ ಬೆಳೆಯನ್ನು ಕಂಡಾಗ ವಿಶೇಷವಾಗಿ ತರಕಾರಿ ಬೆಳೆಗೆ ಈ ಸಿಂಪರಣ ಕ್ರಮವನ್ನು ಹೇಗೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನಮ್ಮ ರೈತರಿಗೆ ಸಲಹೆಯನ್ನು ನೀಡ್ತೀರಿ ತಾವು? ಈಗ ಈ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಹೇಳಿದೆ, ಈ ಲಘು ಪೋಷಕಾಂಶದ ಮಿಶ್ರಣವನ್ನು ನಾವು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕಂತಂದರೆ ಈಗ ಟೊಮ್ಯಾಟೊ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಆಗಿರ್ಬೋದು ಅಥವಾ ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತೀವಿ, ಹೂಕೋಸು ಎಲೆಕೋಸು ಈ ಎಲ್ಲ ತರಕಾರಿಗಳಲ್ಲಿ 1 ಲೀಟರ್ ನೀರಿಗೆ 5 ಗ್ರಾಮ್ನಂಗೆ ನಾವು ಸಿಂಪರಣೆಯನ್ನು ಕೊಡಬೇಕಾಗುತ್ತೆ. ಈಗ ಬೇರೆ ತರಕಾರಿಗಳಾದಂತಹ ಈರುಳ್ಳಿ ಆಯಿತು ಆಲೂಗಡ್ಡೆ ಅಥವಾ ಕ್ಯಾರೆಟ್ ಈ ತರಕಾರಿಗಳಲ್ಲಿ 3 ಗ್ರಾಮ್ನಂಗೆ ನಾವು ಸಿಂಪರಣೆಯನ್ನು ಕೊಡಬೇಕಾಗತ್ತೆ. ಈ ಬಳ್ಳಿ ಜಾತಿಯ ತರಕಾರಿಗಳು ಅಂತಂದರೆ ಸೌತೆಕಾಯಿ ಕಲ್ಲಂಗಡಿ ಅಥವಾ ಕರ್ಬೂಜ ಹೀರೆಕಾಯಿ ಹಾಗಲಕಾಯಿ ಈ ಎಲ್ಲ ತರಕಾರಿಗಳಿಗೆ 1 ಲೀಟರ್ಗೆ 1 ಗ್ರಾಮ್ನಂಗೆ ನಾವು ಸಿಂಪರಣೆಯನ್ನು ಕೊಡಬೇಕಾಗತ್ತೆ. ಈ ಸಿಂಪರಣೆಯನ್ನು ಮಾಡಬೇಕಾದ್ರೆ ಗಮನದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ತೆಗೆದುಕೊಳ್ಬೇಕು. ಅಂತಂದರೆ ಈ ಲಘು ಪೋಷಕಾಂಶದ ಮಿಶ್ರಣವನ್ನು ಬೇರೆ ಯಾವುದೇ ಕೀಟನಾಶಕ ಅಥವಾ ರೋಗನಾಶಕಗಳ ಜೊತೆ ಮಿಶ್ರಣವನ್ನು ಮಾಡಿ ಬಳಸೋ ಆಗಿಲ್ಲ. ಯಾಕಂದರೆ ಯಾವುದೇ ರೀತಿಯಂಥ ರಾಸಾಯನಿಕ ಕ್ರಿಯೆ ಆದಾಗ ಸಮಸ್ಯೆಗಳ ಎದುರಾಗ ಸಾಧ್ಯತೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಲಘು ಪೋಷಕಾಂಶದ ಮಿಶ್ರಣವನ್ನು ಒಂದೇ ಸಿಂಪರಣೆಯನ್ನು ಕೊಡಬೇಕಾಗುತ್ತೆ. ಇನ್ನೊಂದು ವಿಶೇಷ ಸೂಚನೆ ಅಂತಂದರೆ ಈಗ ಯಾವ ಸಮಯದಲ್ಲಿ ಈ ಸಿಂಪರಣೆಯನ್ನು ಮಾಡಬೇಕು ಅಂತಂದ್ಬಿಟ್ಟು, ಈಗ ಕೆಲವೊಂದು ತರಕಾರಿಗಳನ್ನು ನಾಟಿ ಮಾಡ್ತೀವಿ, ಕೆಲವೊಂದು ತರಕಾರಿಗಳನ್ನು ನಾವು ಬಿತ್ತನೆ ಮೂಲಕ ಬೆಳಿತೀವಿ. ಸೊ ನಾಟಿ ಮಾಡುವಂಥ ತರಕಾರಿಗಳಿಗೆ ನಾಟಿ ಮಾಡಿದ ದಿನದಿಂದ ಹಿಡಿದು 25-30 ದಿನಗಳ ನಂತರ ಮೊದಲನೇ ಸಿಂಪರಣೆಯನ್ನು ನಾವು ಕೊಡಬೇಕಾಗತ್ತೆ. ಈ ಬೀಜದಿಂದ ಬಿತ್ತಿ ಬೆಳೆಸ್ತಕ್ಕಂಥ ತರಕಾರಿಗಳಲ್ಲಿ ನಾವು ಬೀಜ ಬಿತ್ತಿದ 45 ದಿನಗಳ ನಂತರ ಮೊದಲನೇ ಸಿಂಪರಣೆಯನ್ನು ಕೊಡಬೇಕಾಗತ್ತೆ. ಈ ಮೊದಲನೇ ಸಿಂಪರಣೆ ಆದ 20 ದಿನಗಳ ನಂತರ 2ನೇ ಸಿಂಪರಣೆ ಮತ್ತು 2ನೇ ಸಿಂಪರಣೆ ಆದ 20 ದಿನಗಳ ನಂತರ 3ನೇ ಸಿಂಪರಣೆಯನ್ನು ಒಟ್ಟಾರೆ ಯಾವುದೇ ಒಂದು ತರಕಾರಿ ಬೆಳೆಗೆ 3 ಲಘು ಪೋಷಕಾಂಶದ ಸಿಂಪರಣೆಯನ್ನು ನಾವು ಕೊಡಬೇಕಾಗತ್ತೆ. ಇದನ್ನು ಯಾವ ಸಮಯದಲ್ಲಿ ನಾವು ಕೊಡಬೇಕು ಅಂತಂದರೆ ಸೂರ್ಯನ ಶಾಖ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಅಂದರೆ ಬೆಳಗ್ಗೆ 11 ಗಂಟೆಗೆ ಮುಂಚೆ ನಾವು ಸಿಂಪರಣೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಸಾಯಂಕಾಲ 1:00-4 ಗಂಟೆ ನಂತರ ಸಿಂಪರಣೆಯನ್ನು ಕೊಡಬೇಕಾಗುತ್ತೆ. ಇನ್ನೊಂದು ಮುಖ್ಯ ವಿಚಾರ ರೈತರು ಗಮನದಲ್ಲಿ ಇಟ್ಕೊಬೇಕು ಅಂತಂದರೆ ಈ ಸಿಂಪರಣೆ ಮಾಡಿದ ಕನಿಷ್ಠ ಈ 1-24 ಗಂಟೆ ಒಳಗೆ, ಇದು ಎಲ್ಲರಿಗೂ ತಿಳಿದೇ ಇದೆ, ಯಾವುದೇ ಸಿಂಪರಣೆ ಮಾಡಿದ್ರೂ ಕೂಡ ಕನಿಷ್ಠ 1-24 ಗಂಟೆ ಒಳಗಡೆ ಮಳೆ ಬರದೇ ಇದ್ದರೆ ಒಳ್ಳೆಯದು ಅಂತಂದರೆ ಈ ಹವಾಮಾನವನ್ನು ನೋಡಿಕೊಂಡು ರೈತರು ಸಿಂಪರಣೆ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತೀನಿ ನಾನು. ಹಾಗೆ ವಿಶೇಷವಾಗಿ ಇತ್ತೀಚಿನ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು ಅಥವಾ ಯಥೇಚ್ಛವಾದ ನೀರಾವರಿ ವ್ಯವಸ್ಥೆಯನ್ನು ಹೊಂದಿರುವಂಥ ರೈತರು ಈ ನೀರನ್ನು ಹಾಯಿಸುವಂಥ ಸಂದರ್ಭದಲ್ಲಿ ನೀರಿನ ಮುಖಾಂತರ ಕೊಡ್ಬೋದು ಅಥವಾ ಹೇಗೆ? ಹೆಚ್ಚಿನದಾಗಿ ಅಂತಂದರೆ ಈ ಲಘು ಪೋಷಕಾಂಶಗಳು ಯಾವುದೇ ಬೆಳೆಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ, ಅತ್ಯವಶ್ಯಕವಾಗಿ ಅವಶ್ಯಕತೆ ಇರುತ್ತೆ. ಈ ಸಿಂಪರಣೆ ಮೂಲಕ ಕೊಡೋದ್ರಿಂದ ಏನು ಉಪಯೋಗ ಅಂತಂದರೆ, ಈಗ ಎಲೆಗಳಲ್ಲಿ ಟೊಮ್ಯಾಟೊ ಅಂತಂದ್ಬಿಟ್ಟು ಒಂದು ಅಂಶ ಇರುತ್ತೆ, ಅಂದರೆ ಒಂದು ಸ್ಟ್ರಕ್ಚರ್ ಅದು ಟೊಮ್ಯಾಟೊ ಅನ್ನೋದು, ಅದು ಯಾವಾಗಲೂ ಎಲೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸಿಂಪರಣೆ ಮುಖಾಂತರ ಕೊಟ್ಟಾಗ ಏನಾಗುತ್ತೆ, ಟೊಮ್ಯಾಟೊದ ಮುಖಾಂತರ ಈ ಸಿಂಪರಣೆ ಗಿಡಕ್ಕೆ ನೇರವಾಗಿ ದೊರೆಯುತ್ತೆ. ಲಘು ಪೋಷಕಾಂಶಗಳನ್ನು ಮಣ್ಣಿನ ಮುಖಾಂತರ ಅಥವಾ ನೀರು ಹಾಯಿಸೋದ್ರಿಂದ ಅಥವಾ ಡ್ರಿಪ್ ಇರಿಗೇಷನ್ ಅಂತ ಏನು ಹೇಳ್ತೀವಿ ಅದ್ರ ಮುಖಾಂತರ ಕೊಡೋದ್ರಿಂದ ಕೆಲವೊಂದು ಮಣ್ಣುಗಳಲ್ಲಿ ಆಮ್ಲೀಯತೆ ಜಾಸ್ತಿ ಇರ್ಬೋದು ಅಥವಾ ಕ್ಷಾರೀಯತೆ ಜಾಸ್ತಿ ಇರ್ಬೋದು, ಈ ರೀತಿ ಮಣ್ಣುಗಳಲ್ಲಿ ಕೆಲವೊಂದು ಲಘು ಪೋಷಕಾಂಶಗಳು ಮಣ್ಣಿನ ಕಣದಲ್ಲಿ ಹಿಡಿದಿಟ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಸಮಸ್ಯೆಗಳು ಎದುರಾಗೋದ್ರಿಂದ ಲಘು ಪೋಷಕಾಂಶಗಳನ್ನು ನೇರವಾಗಿ ಸಿಂಪರಣೆ ಮುಖಾಂತರ ಕೊಟ್ಟಾಗ 90% ಲಘು ಪೋಷಕಾಂಶಗಳ ಲಭ್ಯತೆ ಗಿಡಗಳಿಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಕಾಯ್ದಿರಿಸ್ಕೊಳ್ಳಿಕ್ಕೆ ತರಕಾರಿ ಬೆಳೆಗಳಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಸಿಂಪರಣೆ ಮೂಲಕ ಕೊಡೋದು ಅತಿ ಮುಖ್ಯ ಅಂತನ್ಬಿಟ್ಟು ತಿಳಿಸ್ತೀನಿ ಮೇಡಮ್. ಎಲ್ಲ ವಿಷಯಗಳನ್ನು ನಮ್ಮ ರೈತರು ತಿಳಿದುಕೊಂಡು ಕಾಲಕಾಲಕ್ಕೆ ಮತ್ತು ತಮ್ಮ ಒಂದು ಸೌಲಭ್ಯಗಳ ಆಧಾರದ ಮೇರೆಗೆ ವಿಶೇಷವಾಗಿ ತರಕಾರಿ ಬೆಳೆಗಳಿಗೆ ಲಘು ಪೋಷಕಾಂಶಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಪೂರೈಕೆ ಮಾಡಬೇಕು, ಮತ್ತು ಹೇಗೆಲ್ಲ ಪೂರೈಕೆ ಮಾಡುವಂಥ ವೈಜ್ಞಾನಿಕ ವಿಧಾನಗಳೇನು, ಮತ್ತು ಅದರಲ್ಲಿ ಯಾವ್ಯಾವ ಶೇಕಡವಾರು ಪ್ರಮಾಣದಲ್ಲಿ ಈ ಲಘು ಪೋಷಕಾಂಶಗಳನ್ನು ನಾವು ಪೂರೈಕೆ ಮಾಡಬೇಕಾಗುತ್ತೆ ಅನ್ನುವಂಥ ಹಲವಾರು ವಿಷಯಗಳನ್ನು ತಿಳಿದುಕೊಂಡಂಥ ರೈತರು ತಮ್ಮ ಕೃಷಿಗೆ ಅಳವಡಿಸ್ಕೊಳ್ಳಲಿ, ಆ ಮುಖೇನ ತರಕಾರಿ ಬೆಳೆಗಳಿಗೆ ವಿಶೇಷವಾಗಿ ಇವುಗಳನ್ನು ಕೊಡೋದ್ರ ಮೂಲಕ ಹೆಚ್ಚೆಚ್ಚು ತರಕಾರಿ ಉತ್ಪಾದನೆಯನ್ನು ಮಾಡಲಿ, ಆ ಮುಖೇನ ತಮ್ಮ ಇಳುವರಿಯ ಜೊತೆಗೆ ಆದಾಯವನ್ನು ಕೂಡ ದ್ವಿಗುಣಗೊಳಿಸಿಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ತಾವು ಇದುವರೆಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಕುರಿತು ಡಾಕ್ಟರ್ ಜ್ಯೋತಿ ಆರ್ ಜ್ಯೋತಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಬಿ ಪ್ರಸಾದ್ ಅವರು. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಗೀತೆಗಳನ್ನು. ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು. ಅನ್ನದಾತನೇ ಕೇಳು ನೀನು, ಅನ್ನದಾತನೇ ಕೇಳು ನೀನು, ಸಾವಯವವೇ ಮೇಲು, ಸಾವಯವವೇ ಮೇಲು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಸಮಯವಿದು ನೋಡು ರೈತನೇ ಎದ್ದೇಳು ನೀನು, ಸಾವಯವದ ಸಮಯವಿದು ನೋಡು ರೈತನೇ ಎದ್ದೇಳು ನೀನು. ಸಾವಯವವು ಕರೆಯುತ್ತಿಹದು, ಸಾವಯವವು ಕರೆಯುತ್ತಿಹದು, ರೈತನೇ ಎದ್ದೇಳು ಈಗ, ರೈತನೇ ಎದ್ದೇಳು ಬೇಗ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಹೋಗೋಣ ಬರ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ ಹೋಗೋಣ ಬರ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ ಹೋಗೋಣ ಬರ್ತೀಯ ಚಂದಿರನೆಡೆಗೆ. ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ, ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ. ಹೋಗೋಣ ಬರ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ

ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಗ್ರಾಮಾಂತರಂಗ. ಆಕಾಶವಾಣಿ ಹೊಸಪೇಟೆ ಸ್ನೇಹಿತರೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 7:45 8:35 ಹಾಗೂ 9:30 11:30 ದೆಹಲಿ ಕೇಂದ್ರದಿಂದ ಅಬುಧಾಬಿನಲ್ಲಿ ನಡೆಯುತ್ತಿರುವ ಪಾಕಿಸ್ತಾನ ಮತ್ತು ನಮೀಬಿಯಾ ತಂಡಗಳ ನಡುವೆ ನಡೆಯುತ್ತಿರುವ ICC ಮೆನ್ಸ್ ವರ್ಲ್ಡ್ ಕಪ್ 2021 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ. ಸ್ನೇಹಿತರೆ, ಇನ್ನು ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ PS ಗೀತಾ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಪ್ರಾಯೋಜಿತ ಕಾರ್ಯಕ್ರಮ ಸಾವಯವ ಮಾತುಕತೆ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:16 ಪ್ರಾಯೋಜಿತ ಕಾರ್ಯಕ್ರಮ ಕೌಶಲ್ಯ ಕರ್ನಾಟಕ. ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. 7:50 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:00 ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಸರಣಿ. 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40 ಆಕಾಶಗಂಗೆ. 11:00 ನಮ್ಮ ನಿಲಯದಿಂದ ಏಕತಾರಿ ಪದಗಳನ್ನು ಕೇಳುವಿರಿ. 11:30 ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. ಸ್ನೇಹಿತರೆ, ಇನ್ನು ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ 12:00 ವನಿತಾ ವಿಹಾರ. ಇದರಲ್ಲಿ 2019-20 ಸಾಲಿನ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪಡೆದ